ಪತಿ ನಿಧಿಪತಿ ಪ್ರಿಯಪತಿ ಶ್ರುತಿಪತಿ ಹಿತಮತಿ ನೀಕಿದೆ ಸನ್ನುತಿ ಗಣಪತಿ ನಿಧಿಪತಿ ಪ್ರಿಯಪತಿ మొదటి పూజలు నీకు మొదటి మృత్యులు నీకు వెనకయ్యా మా మొరలు వినవయ్యా గణపతి నిధిపతి ప్రియపతి శృతిపతి హితమతి నీకిదే సన్నుతి గణపతి నిధిపతి ప్రియపతి ಶಿವ ಮಹಾಸಾಮ್ರಾಜ್ಯ ಯುವರಾಜುವೇ ನೀವು ಎಲುಕತೆ ಜೀನಿಕ್ಕಿ ಏಗು ಏಲಿಕ ನೀವು ಮಹಾಭಾರತ ಲೇಖಕ ಏಕದಂತ ಆಧಾರ ಚಕ್ರಾನ ಅಧಿವಸಿಂಚೇನಾದ ಲಂಬೋದರ ನಮೋ ಶೂರ್ಪಕರ್ಣ ಲಂಬೋದರ ನಮೋ ಶೂರ್ಪಕರ್ಣ ಅಂಬಾ ಸುತ ನಿರಾಲಂಬ ಹೇರಂಬ ಗಣಪತಿ ನಿಧಿಪತಿ ಪ್ರಿಯಪತಿ ಶ್ರುತಿಪತಿ ಹಿತಮತಿ ನೀಕಿದೆ ಸನ್ನುತಿ ಗಣಪತಿ ನಿಧಿಪತಿ ಪ್ರಿಯಪತಿ ನೀ ಗುಜ್ಜುರೂಪಾನ ನಿಖಿಲಮೌ ವಿಶ್ವಮುಲು ನೀ ಏನುಗು ಮೋಮುನ ದಯಕುರಿಸೇ ಕಟಾಕ್ಷಮುಲು ಆ ಬೊಜ್ಜಲೋ ಗಲವು ಅಕ್ಷರ ನಿಕ್ಷೇಪಮುಲು ಓಂಕಾರ ಮೊಗ ರೂಪು ದಾಲ್ಚಿತೇ ನೀವು ವಕ್ರತುಂಡ ನಮೋ ಮಹಾಕಾಯ ವಿಕ್ರಮೋಜ್ವಲ ವಿಗ್ರಹ ವಿಘ್ನರಾಯ ಗಣಪತಿ ನಿಧಿಪತಿ ಪ್ರಿಯಪತಿ ಶ್ರುತಿಪತಿ ಹಿತಮತಿ ನೀಕಿದೆ ಸಂಗುತಿ ಮೊದಟಿ ಪೂಜಲು ನೀಕು ಮೊದಟಿ ಮೃಕ್ಕುಲು ನೀಕು ವೆನಕಯ್ಯ ಮಾಮೊರಲು ವಿನವಯ್ಯ ಗಣಪತಿ ನಿಧಿಪತಿ ಪ್ರಿಯಪತಿ ಶ್ರುತಿಪತಿ ಹಿತಮತಿ ನೀಕಿದೆ ಸಂಗುತಿ ಗಣಪತಿ ನಿಧಿಪತಿ ಪ್ರಿಯಪತಿ